ಶವಾದೆ ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಆಕಾಶವಾಣಿ ಕಾರವಾರ. ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀಧರ್ ಡಿಎಸ್ ವಿರಚಿತ ಭೃಗುಶಾಪ. ಭಾಗವತರು ದೇವಿ ಪ್ರಸಾದ್ ಆಳ್ವ ತಳಪಾಡಿ. ಚಂಡೆ ಶ್ರೀಧರ್ ವಿಟ್ಲ. ಮದ್ದಳೆ ದಯಾನಂದ್ ಮಿಜಾರು. ಕೇಳಿ ಶ್ರೀಧರ್ ಡಿಎಸ್ ವಿರಚಿತ ಭೃಗುಶಾಪ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಮದವೂರ ಪುರಗಳು ನೆಲೆಸಿರುವ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದರು. ಪ್ರಸಂಗ ತಲಪಾಡಲ. ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರುವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾಸದನ ಬಾಲಗಿರಿಜೆಯಳ ಬಾಲ ನೆನೆಸಿ ರಿಪುಜಾಲ ಬರಿದೆ ಜಯ ಶೀಲನೆ ಎಂದರು ಬಾಲಿಸು ಗಜವದನ ಆಲಿಸಿದನು ಕೃಪಾಳು ಮುಂಬಗ ಕಾಲಕರ್ಮದ ಸ್ಥಿತಿಗತಿಯ ವ್ಯಾಕುಲ ಲೋಕವಂದ್ಯರು ನೀವು, ಲೋಕವಂದ್ಯರು ನೀವು, ಕರ್ಮ ವಿಭಾಗ ಗರ್ಗರಿಗೆ ಕಾಣನಾಗಿ ಪಾಕ ಶಾಸನ ನೇಗಿ ಎರಗುತ ನುತಿಸಿದ ನಾರಾಯಣನೆ ನಿನ್ನ ಕರುಣೆಯಿಂದುಳಿದಿದಿ ಬದುಕು ನಿನ್ನ ಕರುಣೆಯಿಂದುಳಿದುದಿ ಬದುಕು ಗರುವೆಯ ಸಾಧ್ಯಳು ಬಿಡಳೆಂಬ ಸುಮ್ಮನೆ ಸಾಧ್ಯಳು ಬಿಡಳೆಂಬ ಸುಮ್ಮನೆ ಹರಿಯ ನೀನೇ ಗತಿ ನಮಗೆ ಹರಿಯ ನೀನೇ ಗತಿಯು ನಮಗೆ ಎರಗುದನು ತೀಸಿದ ನಾರಾಯಣನೇ ನಿನ್ನ ಮಾಯಾ ನಿರ್ಜಿತನಾಗುತ್ತಲೋ ಪಿರಿಯೇ ಗರ್ಜಿಸಿ ಗಿಡಿ ಕಣ್ಣುದುರಲ್ ಹಲು ಮೊರೆದೆಂದಳ್ ಎಲ್ಲವೋ ಹರಿನಿ ದೂರ್ದ ದುರಬರ ಸುರಾನೀಕ ಮೌನಿ ವ್ರಾತ ಬೆರಗಾಗಿ ಯಾತು ದಾನ ವಿರೋಧಿ ನ ಸುನಗುತೈ ತರುತ ಯಾತು ದಾನ ವಿರೋಧಿ ನ ಸುನಗುತೈ ತರುತ ಮುನಿ ರುದ್ರ ನಿರ್ದಿಡೆ ಐತರು ತಾದಿಯಲ್ಲಿ ನೀನಿದ್ದ ಶಾಪಗೆ ಭೀತನಲ್ಲೆಂದ ಭೀತನಲ್ಲೆಂದ ಶಾಪ ಬಿದನು ಚಿರದುಳಾತೆ ತಪಸೋತ್ತಮ ಬವಿಬೆನು ಚಿರದೊಳಾಂತೆ ತಾಪಸೋತ್ತಮ ಶ್ವಾಪಧರ ನಿಗ್ರಹಣದ ಕಲಾಪದುಕ್ರಮ ಶ್ವಾಪಧರ ನಿಗ್ರಹಣದ ಕಲಾಪದುಕ್ರಮ ಕೋಪಕಿತ್ತು ಮನವ ಕೊಲ್ಲಲು ಪಾಪ ಕಾರ್ಯವು ಕೋಪಕಿತ್ತು ಮನವ ಕೊಲ್ಲಲು ಪಾಪ ಕಾರ್ಯವು ಲೋಪವೆಂದು ಬಂತು ಬದುಕಿ ಆಪ ಧರ್ಮವು ಕೋಪಕಿತ್ತು ಮನವ ಕೊಲ್ಲಲು ಪಾಪ ಕಾರ್ಯವು ಲೋಪವೆಂದು ಬಂತು ಬದುಕಿ ಆಪ ಧರ್ಮವು ಶಾಪವಿದನು ಶಿರದೊಳಾಂತೆ ತಾಪಸೋತ್ತಮ ಶ್ವಾಪಧರ ನಿಗ್ರಹಣದ ಕಲಾಪದು ಕ್ರಮ ಶಾಪವಿದನು ಶಿರದೊಳಾಂತೆ ಗಣಿಸುತ್ತವಾಸವನನು ರಕ್ಷಿಸಲೈದಿದ್ದೇನೆ ತವಿಸುವ ವ್ಯಕ್ತಿಯೊಳಿರಬೇಕೈ ಗುಣ ತವಿಸುವ ವ್ಯಕ್ತಿಯೊಳಿರಬೇಕೈ ಗುಣ ನವ ನಿರ್ಮಾಣದ ಸಂವಹನೆಯೇ ತವದೆಯೇ ತವ ಗುಣವ ಗಣಿಸುತ್ತ ವಾಸವನನ್ನು ರಕ್ಷಿಸಲೈದಿದ್ದೇನೆ ವಾಸವನನ್ನು ರಕ್ಷಿಸಲೈದಿದ್ದೇನೆ ಬದುಕಲಿ ಮಡದಿ ಎಂದ ಎನ್ನ ತಪ ಸಂಪನ್ನವಾಗಿರಲಿನ್ನು ಬದುಕಲಿ ಮಡದಿಯಿಂದ ಚಿನ್ನ ಶೀರ್ಷವ ಕಾಯದೊಡಗೂಡಿದುದ ಪ್ರೋಕ್ಷಿಸಲು ಚಿನ್ನ ಶೀರ್ಷವ ಕಾಯದೊಡಗೂಡಿಸುತ ಪ್ರೋಕ್ಷಿಸಲು ಮುನ್ನಿನಂದದಿ ದೇಹ ಪ್ರಾಣಗಳನ್ನು ಪಡೆದೇಳುತ್ತ ನಮಿಸಲು ಪನ್ನದಿಗೆ ಅಜ್ಜರಿಯನಾಂತುದು ಸಕಲ ಸಂದು ಎನ್ನ ತಪ ಸಂಪನ್ನವಾಗಿರಲಿನ್ನು ಬದುಕಲಿ ಮಡದಿ ಎಂದ ಅಸುರಕ್ಷಿತರು ನಾವು ದೆಸೆಗಾಣದವರು ಕಾಣದವರು ರಕ್ಷಿಸಬೇಕೆನ್ನು ತಾತ ಮನು ರಕ್ಷಿಸಬೇಕೆನ್ನು ತಾತ ಮನು ಅಸುರ ವಿಸರ ಸಹ ನಮಿಸುತ್ತಾನು ದಿದಿದ ಅಸುರ ವಿಸರ ಸಹ ನಮಿಸುತ್ತಾನು ದಿದಿದ ಅಸಮಾನ ಅಸುರಕ್ಷಿತರು ನಾವು ದೆಸೆಗಾಣದವರು ರಕ್ಷಿಸಬೇಕೆಂದು ತಾತ ಮನು ಪ್ರಚಂಡ ಮುನಿ

ಒಣಹೊದಿಕೆ ಎನ್ನುತ್ತಾರೆ. ಅಂತಹ ಸಾಮಗ್ರಿಗಳನ್ನು ಮಣ್ಣಿನ ಮೇಲೆ ಪದರದಂತೆ ಇಲ್ಲವೇ ಚದುರಿದಂತೆ ಹರಡಿದಾಗ ಅದು ಮಣ್ಣಿನ ಮೇಲ್ಪದರವನ್ನು ಆವರಿಸಿ ಬಿಸಿಲು ನೇರವಾಗಿ ಮಣ್ಣಿನ ಕಣಗಳ ಮೇಲೆ ಬಿದ್ದು ತೇವಾಂಶ ಆವಿಯಾಗಿ ಹೋಗುವುದನ್ನು ತಪ್ಪಿಸುತ್ತೆ. ಪ್ರಾರಂಭಕ್ಕೆ ಅದು ಕಳಿಯದೇ ಇದ್ದರೂ ದಿನ ಕಳೆದಂತೆ ಮಣ್ಣಿನಲ್ಲಿನ ತೇವಾಂಶ, ಉಷ್ಣತೆ ಮತ್ತು ಸೂಕ್ಷ್ಮ ಜೀವಿಗಳ ಕ್ರಿಯೆಯಿಂದ ಕಳಿತು ಗೊಬ್ಬರವಾಗಿ ಮಾರ್ಪಡುತ್ತೆ. ಮಳೆಯಾದಾಗ ಅಥವಾ ಬೆಳೆಗೆ ನೀರನ್ನು ಒದಗಿಸಿದಾಗ ತೇವಾಂಶ ಮಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಇಂಗುತ್ತೆ. ಮಣ್ಣು ಕೊಚ್ಚುವುದಾಗಲಿ ಅಥವಾ ಮಳೆ ನೀರು ಹರಿದು ಪೋಲಾಗುವುದಾಗಲಿ ಇದರಲ್ಲಿ ಇರುವುದಿಲ್ಲ. ಸೂಕ್ಷ್ಮಾಣುಜೀವಿಗಳಿಗೆ, ಎರೆಹುಳುಗಳಿಗೆ ಅನುಕೂಲಕರ ವಾತಾವರಣ ಉಂಟಾಗಿ ಅವು ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಗೊಂಡು ಮಣ್ಣಿನ ಕಣಗಳನ್ನು ಸಡಿಲಗೊಳಿಸಿ ಗಾಳಿಯಾಡುವಂತೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತೆ. ಜಮೀನಿನಲ್ಲಿಯೇ ಅಲ್ಲದೆ ಬೇರೆಡೆಯಿಂದ ಸಂಗ್ರಹಿಸಿದ ಒಣಹುಲ್ಲು, ಸೋಗೆ, ಗರಿ, ತರಗು, ಕಳೆ ಸಸ್ಯಗಳು, ಸೊಪ್ಪು, ಸದೆ, ಬೆಳೆ ಕೊಯ್ಲಿನ ನಂತರದ ಉಳಿಯುವ ಸಸ್ಯ ಭಾಗಗಳು, ಸಿಪ್ಪೆ, ತೆಂಗಿನ ನಾರಿನ ಪುಡಿ, ಕಸಕಡ್ಡಿಗಳು ಮುಂತಾದ ಸಾಮಗ್ರಿಗಳೆಲ್ಲವೂ ಒಣಹೊದಿಕೆಗೆ ಬಳಸಲು ಉಪಯುಕ್ತವಿರುತ್ತೆ. ಇನ್ನು ಜೀವಂತ ಹೊದಿಕೆ ಅಂದರೆ ಸಜೀವ ಹೊದಿಕೆ. ಯಾವುದೇ ಒಂದು ಗಿಡ್ಡ ಬೆಳೆಯಲ್ಲಿನ ಸಾಲುಗಳ ನಡುವೆ ಇಲ್ಲವೇ ಬದುಗಳ ಮೇಲೆ ಎತ್ತರದ ಬೆಳೆಗಳನ್ನು ಬೆಳೆದಾಗ ಎತ್ತರದ ಬೆಳೆಗಳು ಗಿಡ್ಡ ಬೆಳೆಗಳಿಗೆ ನೆರಳನ್ನು ಒದಗಿಸುತ್ತೆ. ಇನ್ನು ನೈಸರ್ಗಿಕ ಕೃಷಿಯಲ್ಲಿ ನಾಲ್ಕನೆಯದು ಮಣ್ಣಿನ ಹ್ಯೂಮಸ್ ಅನ್ನು ವೃದ್ಧಿಸಿ ಮಣ್ಣಿನ ವಾಯುಗುಣವನ್ನು ವೃದ್ಧಿಸುವುದು ಅಂದರೆ ಮಣ್ಣಿನ ವಾತಾವರಣವಾಗಿದ್ದು ಇದರಲ್ಲಿ ಶೇಕಡ 50% ಗಾಳಿ ಹಾಗೂ ಶೇಕಡ 50% ನೀರಿನ ಅಣುಗಳ ಮಿಶ್ರಣವನ್ನು ಒಳಗೊಂಡಿದೆ. ಮಣ್ಣಿನ ಪದರಗಳಲ್ಲಿನ ತೇವ ಮತ್ತು ಗಾಳಿಯ ಮಿಶ್ರಣವೇ ಈ ಆರ್ದ್ರತೆ. ಯಾವುದೇ ಬೆಳೆ ಚೆನ್ನಾಗಿ ಫಲಿಸಬೇಕಾದರೆ ಸಮತೋಲನ ಪೋಷಕಾಂಶಗಳ ಜೊತೆಗೆ ಅಗತ್ಯ ಪ್ರಮಾಣದ ತೇವಾಂಶ ಪೂರೈಕೆಯಾಗಬೇಕು. ಗೊಬ್ಬರಗಳಲ್ಲಿನ ಪೋಷಕಾಂಶಗಳು ಕರಗಿ ಬೇರು ಸಮೂಹಕ್ಕೆ ಸಿಗುವಂತೆ ಮಾಡಲು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರುವುದು ಮುಖ್ಯ. ಬೆಳೆಗಳಲ್ಲಿನ ಆರ್ದ್ರತೆಯನ್ನ ಕಾಪಾಡುವಲ್ಲಿ ಸಾಲುಗಳ ನಡುವೆ ಅಥವಾ ಪಾತಿಗಳಲ್ಲಿ ಮೊದಲಿಗೆ ಒಣಹೊದಿಕೆ ಸಾಮಗ್ರಿಗಳನ್ನು ಹರಡಿ ಅನಂತರ ಅದರ ಮೇಲೆ ಹಸಿ ಅಥವಾ ಜೀವಂತ ಹೊದಿಕೆಯನ್ನ ಬಳಸಬೇಕು. ಆಗ ವಾತಾವರಣದಲ್ಲಿನ ತೇವಾಂಶ ಅಥವಾ ಆರ್ದ್ರತೆಯು ಸೆಳೆಯಲ್ಪಟ್ಟು ಪೋಷಕಾಂಶಗಳನ್ನು ಹೀರುವ ಬೇರು ಸಮೂಹಕ್ಕೆ ಲಭ್ಯಗೊಳ್ಳುತ್ತೆ. ಆರ್ದ್ರತೆಯು ಮಣ್ಣಿನಲ್ಲಿ ಎರೆಹುಳು ಮತ್ತು ಇತರ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ವೃದ್ಧಿಸಿ ಅವುಗಳು ಹೆಚ್ಚು ಕ್ರಿಯಾಶೀಲವಾಗಿರಲು ಕಾರಣವಾಗುತ್ತೆ. ಈ ನಾಲ್ಕು ತತ್ವಗಳನ್ನು ನೈಸರ್ಗಿಕ ಕೃಷಿಯ ಚಕ್ರಗಳೆಂದು ಸಹ ಕರೀತಾರೆ. ಯಾವುದೇ ಖರ್ಚಿಲ್ಲದೆ ಬೇಸಾಯವನ್ನು ಮಾಡುವ ತಂತ್ರವೇ ನೈಸರ್ಗಿಕ ಕೃಷಿ. ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಆರೋಗ್ಯ ಮಾಹಿತಿ. ನಂದಿ ಬಟ್ಟಲು ಗಿಡವನ್ನು ಮನೆಯ ಅಂಗಳದಲ್ಲಿ ಬೆಳೆಸುವಂತಹದ್ದು ಸಮೃದ್ಧಿಯ ಸಂಕೇತ ಎಂದು ಭಾವಿಸುವರಿದ್ದಾರೆ. ಬಹು ಎಸಳುಗಳು ಉಳ್ಳಂತಹ ಸುಂದರವಾದ ನಂದಿ ಬಟ್ಟಲು ಎಲ್ಲೆಡೆ ಲಭ್ಯವಿದ್ರೂ 5 ಎಸಳಿನ ಮಲ್ಲಿಗೆ ಹೂವನ್ನು ಹೋಲುವ ನಂದಿ ಬಟ್ಟಲು ಹೆಚ್ಚು ಔಷಧಿ ಗುಣವನ್ನು ಹೊಂದಿದೆ. ಪುರಾಣಗಳಲ್ಲಿಯೂ ಕೂಡ ಸಾಕಷ್ಟು ಇದರ ಉದಾಹರಣೆಯು ಲಭ್ಯ ಇದೆ. ಯುರೋಪ್ನಲ್ಲಿ ನಂದಿ ಬಟ್ಟಲನ್ನು ಸುಗಂಧ ದ್ರವ್ಯವಾಗಿ ಹಾಗೂ ಮಸಾಲೆ ಪದಾರ್ಥವಾಗಿ ಬಳಸಲಾಗುತ್ತದೆ. ಹಾಗೆ ನಮ್ಮಲ್ಲಿಯೂ ಕೂಡ ಅದು ಒಂದು ಔಷಧೀಯ ಗಿಡವಾಗಿಯೂ ಕೂಡ ಪರಿಗಣಿಸಲ್ಪಟ್ಟಿದೆ. ಕಾಂಡವು ಶಾಖೋಪಶಾಖಿಯಾಗಿ ಸಾಧಾರಣ 6-7 ಅಡಿ ಎತ್ತರ ಬೆಳೀತದೆ. ರೆಂಬೆಗಳ ಮೇಲೆ ಪ್ರತಿ 2 ಅಂಗುಲ ಅಂತರದಲ್ಲಿ ಹಸಿರು ಬಣ್ಣದ ಎಲೆಗಳು ಅಭಿಮುಖವಾಗಿ ಜೋಡಣೆಗೊಂಡಿರುತ್ತವೆ. ಎಲೆಯನ್ನ ಕಾಂಡದಿಂದ ಬೇರ್ಪಡಿಸಿದಾಗ ಹಾಲು ಬರುತ್ತದೆ. ರೆಂಬೆಗಳ ತುದಿಯಲ್ಲಿ ಬಿಳಿಯ ಬಣ್ಣದ ಸುವಾಸನೆಯುಳ್ಳ ಹೂವು ಕಾಣಿಸಿಕೊಳ್ಳುತ್ತದೆ. ಎಲ್ಲ ತರದ ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಇದು ಗಡುತರ ಗಿಡವಾಗಿದ್ದರಿಂದ ಪೂರ್ತಿ ಬಿಸಿಲಿನಲ್ಲಿಯೂ ಕೂಡ ಚೆನ್ನಾಗಿ ಬರುತ್ತದೆ. ವರ್ಷದ ಎಲ್ಲ ಕಾಲದಲ್ಲಿಯೂ ಕೂಡ ಹೂ ಬಿಡುತ್ತದೆ. ಬೇಸಿಗೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಹೆಚ್ಚು ಹೂಗಳನ್ನು ಕಾಣಬಹುದು. ಇಲ್ಲಿ ಔಷಧೀಯ ವಿಶೇಷತೆ ಅಂತಂದರೆ ನಂದಿ ಬಟ್ಟಲಿನ ಹೂವು, ಬೇರು, ಎಲೆ ಎಲ್ಲ ಭಾಗಗಳು ಕೂಡ ಔಷಧೀಯ ಗುಣವನ್ನು ಹೊಂದಿವೆ. ಕೆಲವೊಂದು ಉದಾಹರಣೆಯನ್ನು ಈ ರೀತಿಯಾಗಿ ಹೇಳಬಹುದು. ಕಣ್ಣಿನ ತೊಂದರೆಗಳು, ಕಂಜಂಕ್ಟಿವೈಟಿಸ್ ಅಥವಾ ಕಣ್ಣು ಕೆಂಪಗಾಗುವುದು, ಉರಿ ಉಂಟಾಗುವುದು, ಇಂತಹ ಸಂದರ್ಭದಲ್ಲಿ ನಂದಿ ಬಟ್ಟಲಿನ ಮೊಗ್ಗುಗಳನ್ನು ಸ್ವಚ್ಛವಾದ ಬಿಳಿಯ ವಸ್ತ್ರದಲ್ಲಿಟ್ಟು ಗಂಟು ಕಟ್ಟಿ ಎದೆಯ ಹಾಲಿನಲ್ಲಿ ಮುಳುಗಿಸಿ ನಂತರ ಹಾಲಿನ ಹನಿಯನ್ನು ಕಣ್ಣಿಗೆ ಹಿಂಡುವುದರಿಂದ ಗುಣವಾಗ್ತದೆ. ಅಕಸ್ಮಾತ್ ಎದೆ ಹಾಲು ದೊರೆಯದೇ ಇರುವಂತಹ ಸಂದರ್ಭದಲ್ಲಿ ಇದರ ಬದಲಿಗೆ ಎಳನೀರನ್ನು ಕೂಡ ಬಳಸಬಹುದು. ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಆರಂಭದ ಹಂತದಲ್ಲಿ ನಂದಿ ಬಟ್ಟಲು ಹೂವಿನ ರಸ ಇಲ್ಲವೇ ಬೇರನ್ನು ತೇಯ್ದು ಲೇಪಿಸಬೇಕು. ಈ ಕ್ರಮ ಅನುಸರಿಸುವ ಮೊದಲು ಆಯುರ್ವೇದ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವಂತಹದ್ದು ಅತಿ ಅಗತ್ಯ. ರಕ್ತ ಬೇರಿ ಆಗ್ತಾ ಇದ್ದಲ್ಲಿ ನಂದಿ ಬಟ್ಟಲು